ಮುಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಶಿವಮೊಗ್ಗ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ರೇಖ್ಯಾ ನಾಯ್ಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಖ್ಯಾ ನಾಯ್ಕ ಅಂತೇಳಿ, ನಾನು ಸಹಾಯಕ ತೋಟಗಾರಿಕಾ ನಿರ್ದೇಶಕನಾಗಿ ಎಲೆ ವಿಶ್ಲೇಷಣಾ ಪ್ರಯೋಗಾಲಯ ಜೈವಿಕ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ಅತಿ ಮುಖ್ಯವಾಗಿ ರೈತರಿಗೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮಣ್ಣಿನ ಬಗ್ಗೆ, ಅದರ ಆರೋಗ್ಯ ಬಗ್ಗೆ ಮತ್ತು ಮಣ್ಣು ನೀರು ಮತ್ತೆ ಅದರ ವಿಶ್ಲೇಷಣೆ ಬಗ್ಗೆ ಹಾಗೂ ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಇವತ್ತು ನಾವು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ಅಷ್ಟೇ ನಮ್ಮ ಮುಂದಿನ ಪೀಳಿಗೆಯ ಒಂದು ಆರೋಗ್ಯವನ್ನ ಕಾಪಾಡ್ಕೋಬಹುದು ಮತ್ತು ಅದರ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನಮಗೆ ಅದರ ಅರಿವನ್ನ ಮೂಡಿಸ್ಕೊಳ್ಳಕ್ ಸಾಧ್ಯ. ಈ ನಿಟ್ಟಿನಲ್ಲಿ ಮಣ್ಣು ಮತ್ತೆ ನೀರಿನ ವಿಶ್ಲೇಷಣೆ ಪ್ರಾಮುಖ್ಯವಾಗುತ್ತದೆ. ಮಣ್ಣು ಅಂದಾಗ ನಮಗೆ ಒಳ್ಳೆ ಮಣ್ಣು ಹೇಗಿರಬೇಕು ಅಂತಂದ್ರೆ, ಮಣ್ಣು ಸಸ್ಯಗಳಿಗೆ ಬೇಕಾದಂತಹ ಬೆಳೀತಕ್ಕಂತ ನಮ್ಮ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನ, ನೀರು ಮತ್ತೆ ಗಾಳಿ ಮತ್ತು ಉಷ್ಣತೆಯನ್ನ ಚೆನ್ನಾಗಿ ನೀಟಾಗಿ ಒದಗಿಸ್ಬಿಟ್ಟು ಅದನ್ನ ಒಳ್ಳೆ ಬೆಳೆಯಕ್ಕೆ ಒಂದು ಸೂಕ್ತ ವಾತಾವರಣ ಕಲ್ಪಿಸ್ಕೊಡ್ಬೇಕು ಅಂತದನ್ನ ನಾವು ಮಣ್ಣು ಅಂತೀವಿ, ಒಳ್ಳೆ ಮಣ್ಣು ಅಂತೀವಿ. ಫಲವತ್ತಾದ ಮಣ್ಣು ಒಟ್ಟು 16 ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಮತ್ತು ದೊರೆಯುವ ರೂಪದಲ್ಲಿ ಬೆಳೆಗಳ ಬೆಳವಣಿಗೆಯ ಹಂತದಲ್ಲಿ ಪೂರೈಸುವಂತಿರ್ಬೇಕು. ಅಂದ್ರೆ ನಾ ಹೇಳ್ದಂಗೆ ಸರಿಯಾದ ಒಳ್ಳೆ ಮಣ್ಣು ಅಂತಂದ್ರೆ 16 ಪೋಷಕಾಂಶಗಳು, ಅಂದ್ರೆ ಒಂದು ಇನ್ನೊಂದು 17 ಪೋಷಕಾಂಶಗಳಲ್ಲಿ ಒಂದು ಆಕ್ಸಿಜನ್ ಬರುತ್ತೆ, ಅದು ನಮ್ಮ ಇದರಲ್ಲೇ ಬಂದ್ಬಿಡುತ್ತೆ, ವಾತಾವರಣದಿಂದನೇ ಸಿಕ್ಬಿಡುತ್ತೆ. ಸೊ ಮಣ್ಣು ಒದಗಿಸ್ತಕ್ಕಂತ ಇನ್ನು ಉಳಿದಂತ 16 ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೂಪದಲ್ಲಿ ಬೆಳವಣಿಗೆ ಹಂತದಲ್ಲಿ ದೊರೆಯುವಂತಿರಬೇಕು. ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಮಾತ್ರ ನಾವು ಒಂದು ಒಳ್ಳೆಯ ಲಾಭದಾಯಕ ಕೃಷಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸೋದು ತುಂಬಾನೇ ಅವಶ್ಯಕವಾಗಿರುತ್ತದೆ. ಸೊ ಈಗಾಗಲೇ ನಾನು ಹೇಳ್ದಂಗೆ ಒಂದು ಒಳ್ಳೆ ಆರೋಗ್ಯಕರ ಮಣ್ಣು ಅಂದ್ರೆ ಹೇಗಿರುತ್ತೆ, ಅದರ ಗುಣಲಕ್ಷಣಗಳನ್ನು ಹೇಗಿರುತ್ತೆ ಅಂತ ನಾವು ತಿಳಿಬೇಕಾದ್ರೆ, ಆರೋಗ್ಯಕರ ಮಣ್ಣಲ್ಲಿ ಮರಳಿನ ಅಂಶ ಇರಬೇಕು, ಓಂಡು ಹಾಗೆ ಜೇಡಿ ಅಂಶಗಳು ಸರಿಯಾದ ಪ್ರಮಾಣದಲ್ಲಿ ಇರಬೇಕಾಗ್ತದೆ. ಈ ತರ ಮರಳು, ಓಂಡು ಹಾಗೂ ಜೇಡಿ ಅಂಶಗಳು ಯಾವ ಮಣ್ಣಿನಲ್ಲಿ ಇರುತ್ತೋ ಆ ಮಣ್ಣು ಫಲವತ್ತತೆಯಿಂದ ಕೂಡಿರುತ್ತೆ ಒಂದು. ಎರಡನೇದು, ಮಣ್ಣಲ್ಲಿ ನೀರು ಮತ್ತು ಗಾಳಿಯ ಚಲನೆ ಉತ್ತಮವಾಗಿದ್ರೆ, ಅಂದ್ರೆ ಹೆಚ್ಚಿನ ನೀರು ಬಸಿದು ಹೋಗುವಂತಿರಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಹಿಡ್ಕೊಳ್ಳುವಂತ ಒಂದು ಆ ಮಣ್ಣಿನ ಒಂದು ಗುಣಲಕ್ಷಣವಾಗಿರ್ಬೇಕು. ಮಣ್ಣಿನಲ್ಲಿ ಅವಶ್ಯವಾದ ನೀರು, ಈಗಾಗಲೇ ನಾನು ಹೇಳ್ದಂಗೆ ಅದಕ್ಕೆ ಎಷ್ಟು ಬೇಕಾದಂತ ನೀರು, ಪೋಷಕಾಂಶಗಳ ಲಭ್ಯತೆ ಹಾಗೂ ಸೂಕ್ಷ್ಮ ಜೀವಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಮಣ್ಣಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರು, ಸಸ್ಯ ಪೋಷಕಾಂಶಗಳ ಲಭ್ಯತೆ ಮತ್ತು ಸೂಕ್ಷ್ಮ ಜೀವಿಗಳನ್ನ ಹೊಂದಿರುತ್ತೋ ಅದು ಒಂದು ಆರೋಗ್ಯಕರ ಮಣ್ಣಿನ ಲಕ್ಷಣವಾಗಿರುತ್ತೆ. ಮತ್ತೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತೆ ಜೈವಿಕ ಗುಣಧರ್ಮಗಳು ಅಂದ್ರೆ ನಾನು ಈಗ ಆಲ್ರೆಡಿ ಹೇಳಿದೆ. ರೀತಿಯಾಗಿ ಸ್ವಾದ ಸಿಗುತ್ತೆ. ಒಂದು ಮೇಜರ್ ನಾವು ಟ್ರೂ ಟು ಟೈಪ್ ಅಂತೀವಿ, ಅಂದ್ರೆ ಬೀಜದಿಂದ ನಾವು ಮಾಡಿದಾಗ ತಾಯಿ ಮರದ್ದೇ ಬರುತ್ತೆ ಅಂತ ನಾವು ಕನ್ಫರ್ಮ್ ಆಗಿ ಹೇಳಕ್ ಬರೋದಿಲ್ಲ. ಏನಪ್ಪಾ ಅಂತಂದ್ರೆ ಈಗ ತಾಯಿ ಮರದ್ದು ಒಂದು ಹಣ್ಣನ್ನ ಅದು ಚೆನ್ನಾಗಿದೆ ಅಂತಂದ್ರೆ ಅದರದ್ದು ಕಸಿ ಮಾಡಿದಾಗ ಮಾತ್ರ ಅದನ್ನ ಅದೇ ತರದ್ದು ನಾವು ತಗೋಬಹುದು. ಈಗ ತಾವ್ ಹೇಳ್ದಂಗೆ ಸಪೋರ್ಟ್ ಅಥವಾ ಮಾವ ಆಗಿರ್ಬೋದು, ರತ್ನಗಿರಿ ಆಲ್ಫಾನ್ಸ್ ನಮಗೆ ತುಂಬಾ ಫೇಮಸ್ ಇದೆ. ಬಟ್ ಅಲ್ಲಿ ರತ್ನಗಿರಿ ಆಲ್ಫಾನ್ಸ್ ತಂದು ಇಲ್ಲೇ ಪ್ಲಾಂಟಿಂಗ್ ಮಾಡಿದಾಗ ಆ ರುಚಿ ಇಲ್ಲಿ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ, ಕಸಿ ಮಾಡಿದ್ರು ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಾರಿಯಲ್ಲಿ ಅಥವಾ ಬದುಗಳಲ್ಲಿ ಅಥವಾ ಬೇಲಿ ಕಾಲುವೆ ಹತ್ರ ಗೊಬ್ಬರ ತಿಪ್ಪೆ ಗುಂಡಿಗಳ ಹತ್ರ ಇದನ್ನ ತೆಗಿಬಾರ್ದು. ಯಾಕಂತಂದ್ರೆ ಅದನ್ನ ನಮಗೆ ರಿಸಲ್ಟ್ ನಮ್ಮ ಮಣ್ಣಿನ ಸರಿಯಾದ ನಿಖರವಾದ ನಮಗೆ ರಿಸಲ್ಟ್ ಅನ್ನ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ನಿಮಿಷ ನಿಲ್ಸೋದಾದ್ರೆ, ಒಂದು ಸಪೋಟ ತೋಟ ಅಂತ ಇಟ್ಕೊಳ್ಳಿ ಅಥವಾ ಒಂದು ಮಾವಿನ ತೋಟ ಇರಬಹುದು, ಅವನು ಒಳ್ಳೆ ಬೀಜನೆ ತುಂಬಾ ಸಿಹಿ ಇರುತ್ತೆ ತಿಂದಿರ್ತಾನೆ, ಅದನ್ನೇ ತಂದು ತನ್ನ ತೋಟದಲ್ಲಿ ನೆಟ್ಟಿರ್ತಾನೆ. ಅಲ್ಲಿಯ ಒಂದು ಸ್ವಾದ ಕೊನೆ ಪಕ್ಷ ಅದರ ರುಚಿ ಒರಿಜಿನಲ್ ಬರಬೇಕು ಇವನ ತೋಟದಲ್ಲಿ ಅಂತಾದ್ರೆ ಅದಕ್ಕೆ ಮಣ್ಣಿನ ಗುಣವೂ ಪ್ರಾಮುಖ್ಯತೆ ವಹಿಸುತ್ತಾ ಅಥವಾ ಅದು ಬೀಜದ ಗುಣದಿಂದ ಮಾತ್ರ ಆ ರೀತಿಯಾಗಿ ಸ್ವಾದ ಸಿಗುತ್ತೆ? ಒಂದು ಮೇಜರ್ ನಾವು ಟ್ರೂ ಟು ಟೈಪ್ ಅಂತೀವಿ, ಅಂದ್ರೆ ಬೀಜದಿಂದ ನಾವು ಮಾಡಿದಾಗ ತಾಯಿ ಮರದ್ದೇ ಬರುತ್ತೆ ಅಂತ ನಾವು ಕನ್ಫರ್ಮ್ ಆಗಿ ಹೇಳಕ್ ಬರೋದಿಲ್ಲ. ಏನಪ್ಪಾ ಅಂತಂದ್ರೆ ಈಗ ತಾಯಿ ಮರದ ಒಂದು ಹಣ್ಣನ್ನ ಅದು ಚೆನ್ನಾಗಿದೆ ಅಂತಂದ್ರೆ ಅದರದ್ದು ಕಸಿ ಮಾಡಿದಾಗ ಮಾತ್ರ ಅದನ್ನ ಅದೇ ತರದ್ದು ನಾವು ತಗೋಬಹುದು. ಈಗ ತಾವ್ ಹೇಳ್ದಂಗೆ ಸಪೋಟ ಅಥವಾ ಮಾವು ಆಗಿರ್ಬೋದು, ರತ್ನಗಿರಿ ಆಲ್ಫಾನ್ಸ್ ನಮಗೆ ತುಂಬಾ ಫೇಮಸ್ ಇದೆ. ಬಟ್ ಅಲ್ಲಿ ರತ್ನಗಿರಿ ಆಲ್ಫಾನ್ಸ್ ತಂದು ಇಲ್ಲೇ ಪ್ಲಾಂಟಿಂಗ್ ಮಾಡಿದಾಗ ಆ ರುಚಿ ಇಲ್ಲಿ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ, ಕಸಿ ಮಾಡಿದ್ರು ಕೂಡ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅಲ್ಲಿನ ಒಂದು ವಾತಾವರಣನೇ ಬೇರೆ, ಅಲ್ಲಿನ ಒಂದು ಮಣ್ಣಿನ ಗುಣಧರ್ಮನೇ ಬೇರೆ, ಇಲ್ಲಿನ ವಾತಾವರಣ ಬೇರೆ ಮತ್ತು ಮಣ್ಣಿನ ಗುಣಧರ್ಮನೇ ಬೇರೆ ಆಗಿರ್ತದೆ. ಸೊ ತಾವ್ ಹೇಳ್ದಂಗೆ ಒಂದು ಮೊದಲನೇದಾಗಿ ಬೀಜದಿಂದ ಆದ್ರೆ ಸ್ವಲ್ಪ ಜೀನೋಟೈಪ್ ವೇರಿ ವೇರಿ ಇರುತ್ತೆ, ಆಮೇಲೆ ಅದೇ ತಾಯಿ ಮರದ ಬರುತ್ತೆ ಅಂತ ಚಾನ್ಸ್ ಇಲ್ಲ, ಬಂದ್ರು ಬರ್ಬೋದು ಬರದೇನು ಇರ್ಬೋದು. ಆದ್ರೆ ಕಸಿ ಮಾಡಿರೋದ್ರಿಂದ 90% ಅಂತೂ ಬಂದಿರುತ್ತೆ. ಇನ್ನು ಕೆಲವೇ ನಾನು ಹೇಳ್ದಂಗೆ ರತ್ನಗಿರಿ ಆಲ್ಫಾನ್ಸ್ ಅಲ್ಲಿ ಟೇಸ್ಟ್ ಬೇರೆ ಇಲ್ಲಿ ಟೇಸ್ಟ್ ಬೇರೆ ಬರುತ್ತೆ. ಯಾಕಂತಂದ್ರೆ ಅಲ್ಲಿ ವಾತಾವರಣ ಬೇರೆ ಬೇರೆ ರೀತಿಯ ವಾತಾವರಣ ಮತ್ತೆ ಮಣ್ಣಿನ ಗುಣಧರ್ಮ ಕೂಡ ಚೇಂಜ್ ಆಗುತ್ತೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಕೇಳೋದಾದ್ರೆ, ನೀವು ಹೇಳಿದ್ರಿ ರತ್ನಗಿರಿ ಆಲ್ಫಾನ್ಸ್ ಅಂತ ಹೇಳಿ ಬೆಳೀತಾ ಇರ್ತಾರೆ ಸುಮಾರು ವರ್ಷ, ಅವ್ರಿಗೆ ಒಳ್ಳೆ ಬೆಳೆನೂ ಸಿಕ್ಕಿರುತ್ತೆ, ರುಚಿಯೂ ಸಿಕ್ಕಿರುತ್ತೆ, ಬೇರೆ ದೇಶಗಳಿಗೂ ಕಳಿಸ್ತಿರ್ತಾರೆ, ಒಪ್ಕೊಂಬಣಂತೆ. ಅವನು ಈ ಮಣ್ಣಿನ ಪರೀಕ್ಷೆ ಮಾಡಿಸೋದಕ್ಕೆ ಒಂದು ಸ್ವಲ್ಪ ಸೋಮಾರ್ತನವೋ ಹಿಂದ್ಲೇಟೋ ಹಾಕ್ತಾ ಇರ್ತಾನೆ. ಹಾಗಿದ್ದಾಗಿಯೂ ಅದೇ ರುಚಿ ಮತ್ತೆ ಅದೇ ಗುಣಮಟ್ಟದ ಹಣ್ಣುಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ, ನಾನು ಈಗ ಆಲ್ರೆಡಿ ಹೇಳ್ದಂಗೆ ನಮ್ಮ ಮಣ್ಣಲ್ಲಿ ಯಾವ್ಯಾವದು ಪೋಷಕಾಂಶಗಳು ಎಷ್ಟೆಷ್ಟು ಅಂಶದಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋದು ಅವಶ್ಯಕವಾಗಿದೆ. ಈಗ ನಮ್ಮಲ್ಲಿ ಹೇಗೆ ನಾವು ನಾರ್ಮಲ್ ಬಿ ಪಿ ಚೆಕ್ ಮಾಡಿಸ್ತೀವಿ, ಶುಗರ್ ಚೆಕ್ ಮಾಡಿಸ್ತೀವಿ, ಅದೇ ಥರ ನಮ್ಮಲ್ಲಿ ರಂಜಕ ಎಷ್ಟಿದೆ, ಸಾರಜನಕ ಎಷ್ಟಿದೆ, ಆಯಾ ಪ್ರಮಾಣಕ್ಕೆ ತಕ್ಕಂತೆ ನಾವು ಅಗತ್ಯಕ್ಕೆ ತಕ್ಕಂತೆ ಏನು ಕಡಿಮೆ ಆಗಿದೆ ಅದನ್ನ ಎಷ್ಟು ಸರಿಪಡಿಸ್ಕೋಬೇಕು ಅದನ್ನು ನಾವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಮತ್ತೆ ಒಂದು ಉತ್ತಮವಾದ ಬೆಳೆನೂ ಬೆಳಿಬಹುದು, ಉತ್ಪಾದಕತೆಯನ್ನು ನೀವು ಹೆಚ್ಚಿಸ್ಕೋಬಹುದು. ನಾ ಈಗ ಆಲ್ರೆಡಿ ಹಿಂದೆ ಹೇಳ್ದಂಗೆ ಉತ್ಪಾದಕತೆಯನ್ನು ನಾವು ಹೆಚ್ಚಿಸ್ಕೋಬಹುದು. ಸೊ ಇದಿಷ್ಟು ಆದ್ಮೇಲೆ ಮಣ್ಣನ್ನ ಹೇಗೆ ಸಂಗ್ರಹಿಸೋದು ಅನ್ನೋದನ್ನ ನಾವು ನೋಡೋಣ. ಒಂದು, ನಾನು ಈಗ ಆಲ್ರೆಡಿ ಹೇಳ್ದಂಗೆ ನಾಲ್ಕು ಮರದ ಮಧ್ಯದಲ್ಲಿ ನೀವು ತೆಗಿತೀರಿ. ಯಾವ ವಿಧಾನದಲ್ಲಿ ತೆಗಿಬೇಕಂದ್ರೆ ವಿ ಆಕಾರದಲ್ಲಿ ನೀವು ಗುಂಡಿಯನ್ನು ತೆಗಿಬೇಕಾಗ್ತದೆ. ಒಂದ್ ವಿ ಆಕಾರದ ಗುಂಡಿಯನ್ನು ತೆಗೆದು ಅದರಲ್ಲಿ ಮಧ್ಯದ ಮಣ್ಣನ್ನ ಹೊರಗೆ ಹಾಕ್ಬಿಡಿ. ಆ 2 ಸೆಂಟಿಮೀಟರ್ ಮಣ್ಣಿನ ಪದರವನ್ನ, ಅಂದ್ರೆ ಎರಡೂ ಸೈಡ್ ಅಲ್ಲಿ 2 ಸೆಂಟಿಮೀಟರ್ ಮಣ್ಣಿನ ಪದರವನ್ನ ಮೇಲಿನಿಂದ ಕೆಳವರೆಗೆ ತಗೋಬೇಕಾಗ್ತದೆ. ವಿ ಶೇಪ್ ಅಲ್ಲಿ ಫಸ್ಟ್ ವಿ ಶೇಪ್ ಅಲ್ಲಿ ಗುಂಡಿ ನೀವು ತೆಗಿತೀರಿ. ಆ ವಿ ಶೇಪ್ ಅಲ್ಲಿ ಮಧ್ಯ ಇರೋದನ್ನ ಮಣ್ಣನ್ನ ಹೊರಗೆ ಹಾಕೊಂಡು ಅದನ್ನ ನಮಗೆ ಮಣ್ಣಿನ ಪರೀಕ್ಷೆಗೆ ಬರೋದಿಲ್ಲ. ಆ 2 ಎಡ್ಜಸ್ ಏನಂತೀವಿ, 2 ಸೈಡ್ ಅಲ್ಲಿ ವಿ ಶೇಪ್ ಅಲ್ಲಿ ಏನಿರುತ್ತಲ್ಲ, ಒಂದು 2 ಸೆಂಟಿಮೀಟರ್ ದಪ್ಪದ ಮೇಲಿನ ಪದರವನ್ನ ನಾವು ಮೇಲಿಂದ ಕೆಳಗೆ ತಗೋಬೇಕಾಗುತ್ತೆ. ಈ ರೀತಿ ಕನಿಷ್ಠ ನಿಮ್ಮ ತೋಟದಲ್ಲಿ, ಒಂದು ತೋಟದಲ್ಲಿ ನಿಮ್ ಒಂದು ಸ್ಯಾಂಪಲ್ ಮಾಡ್ಬೇಕು ಅಂದ್ರೆ ಜಿಗ್ಜಾಗ್ ಮ್ಯಾನರ್ ಅಂತೀವಿ, ಒಂದ್ ಕಡೆ ಅಲ್ಲಿ ಎಲ್ಲ ಇಡೀ ತೋಟ ಕವರ್ ಆಗೋ ತರ ಒಂದು 10 ಬಗೆಯ ಉಪಮಾದರಿಯನ್ನ ನೀವು ತೆಗೆದು ಇಟ್ಕೋಬೇಕಾಗುತ್ತೆ. ಈ ಉಪಮಾದರಿ ತೆಗೆದ ನಂತರ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಸ್ವಚ್ಛವಾದ ಬಟ್ಟೆಯ ಮೇಲೆ ಒಂದು ವೃತ್ತಾಕಾರದಲ್ಲಿ ಮಣ್ಣನ್ನ ಸುರಿದ್ಬಿಟ್ಟು ನೀಟಾಗಿ ಕಲಸಿ ಅದನ್ನ ಎಲ್ಲ ನೀಟಾಗಿ ಮಿಶ್ರಣ ಮಾಡಿ ಮಾಡಿಬಿಟ್ಟು ಒಂದು 4 ಭಾಗಗಳನ್ನಾಗಿ ಮಾಡಬೇಕು. 4 ಸರ್ಕಲ್ ಮಾಡಿಬಿಟ್ಟು, ಆ ವೃತ್ತಾಕಾರ ಸರ್ಕಲ್ ಅನ್ನು ಮಾಡಿಬಿಟ್ಟು 4 ಭಾಗಗಳನ್ನಾಗಿ ಮಾಡಿಬಿಟ್ಟು 2 ಭಾಗನ ನಾವು ತೆಗೆದುಹಾಕ್ಬೇಕು. ಅಂದ್ರೆ ಆಪೋಸಿಟ್ ದಿಕ್ಕು, ಈಗ ಸೌತ್ ನಾರ್ತ್ ನೀವು ತೆಗೆದು ಬಿಸಾಕಿದ್ರೆ ಅಂತಂದ್ರೆ ಸೌತ್ ನಾರ್ತ್ ಈಗ ತೆಗೆದುಹಾಕ್ಬೇಕು. ನೆಕ್ಸ್ಟ್ 2 ಭಾಗಗಳನ್ನ ತೆಗೆದುಹಾಕ್ಬೇಕಾಗುತ್ತೆ. ಉಳಿದ 2 ಭಾಗಗಳನ್ನ ಮತ್ತೆ ನೀಟ ಮಿಶ್ರಣ ಮಾಡಿ ಮತ್ತೆ ಅದೇ ತರ ಸರ್ಕಲ್ ಮಾಡಿ ಅಗೇನ್ ನೆಕ್ಸ್ಟ್ ಬೇರೆ 2 ವಿರುದ್ಧ ದಿಕ್ಕಿನಲ್ಲಿ ಇರತಕ್ಕಂತ ಮಣ್ಣನ್ನ ಹೊರಗೆ ಹಾಕಬೇಕಾಗುತ್ತೆ. ಇದು ಎಲ್ಲಿವರೆಗೂ ಮಾಡ್ಬೇಕಂತಂದ್ರೆ, ನಮಗ್ ಬೇಕಾಗಿರೋದು ಕೇವಲ ಒಂದು 1/2 kg ಸ್ಯಾಂಪಲ್ ಮಾತ್ರ. 1/2 kg ಸಿಗೋವರೆಗೂ ನಾ ಈ ಹೇಳಿದ ಒಂದು ಇದನ್ನ ನೀವು ಮೆಥಡ್ ಅನ್ನ ಫಾಲೋ ಮಾಡಿ ಅದನ್ನ ಚೇಂಜ್ ಮಾಡ್ಕೋಬೇಕು. ಸರ್, ನೀವು ಹೇಳ್ತೀರಿ ಹೇಳಿದ್ದೆಲ್ಲ ನಮ್ಮ ತಲೆಗೆ ಹೋಗಲಿಲ್ಲ. ನಮ್ಗೆ ಯಾವ್ದಾರ ಒಂದು ಏಜೆನ್ಸಿಯಿಂದ ಈ ಥರದ್ದು ಏನಾರ ಈ ಥರದ ಪರೀಕ್ಷೆ ಮಾಡೋದಕ್ಕೆ ಯಾರ ಇದ್ದರೆ ವೈಜ್ಞಾನಿಕವಾಗೇ ಸಿಗತ್ತೆ. ಬಟ್ ನಾವು ಯಾವುದೋ ಒಂದು ಮಣ್ಣನ್ನು ಇನ್ನೊಂದು ರೀತಿಯಲ್ಲಿ ತರೋದು, ಅದು ತಂದಾಗ ಅದು ರಿಸಲ್ಟ್ ತಪ್ಪಾಗಿ ಬಂದೇ ಬರುತ್ತೆ. ಹಾಗಿರೋದ್ರಿಂದ ಯಾವ್ದಾರ ಏಜೆನ್ಸಿ ಮುಖಾಂತರ ಈ ಥರ ಮಾಡಿಸ್ಬೋದು, ಆ ಥರದವ್ರು ಯಾರು ಇದ್ದಾರ ಅಂತ. ಅಲ್ಲ, ಈಗ ನಮ್ಮ ಹೋಬಳಿ ಮಟ್ಟದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರಗಳು ಅಂಥೇಳಿ ಕೃಷಿ ಇಲಾಖೆಯಿಂದ ಎಲ್ಲ ಶುರು ಆಗಿದೆ, ಅವರ ಒಂದು ಸಹಾಯನ ತಗೋಬಹುದು ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನಾದರೂ ನೀವು ಸಂಪರ್ಕ ಮಾಡಬಹುದು, ಅವರು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಒಂದು ಇನ್ನೊಂದು, ಯಾವುದೇ ರೀತಿ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ಆಯಾ ಗ್ರಾಮದಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಇಟ್ಕೊಂಡ್ರೆ ನಮ್ಮಿಂದ ಉಚಿತವಾದ ತರಬೇತಿ ಕಾರ್ಯಕ್ರಮ ಮತ್ತು ಜಾಸ್ತಿ ಸ್ಯಾಂಪಲ್ಸ್ ಒಂದು 50-100 ಸ್ಯಾಂಪಲ್ಸ್ ಆಗುತ್ತೆ ಅಂದ್ರೆ ನಾವೇ ಅಲ್ಲಿ ಬಂದು ನಿಮಗೆ ಹೇಳ್ಕೊಟ್ಟು ಅಲ್ಲಿಂದ ಬೇಕಿದ್ರೆ ಸ್ಯಾಂಪಲ್ಸ್ ಅನ್ನ ನಾವು ತರ್ತಕ್ಕಂತ ವ್ಯವಸ್ಥೆನ ಮಾಡಬಹುದು. ಸೊ ಇದು ಈ ರೀತಿ ನೀವೇನು ಈಗ ನಮ್ಮ ಸ್ಯಾಂಪಲ್ ನಾವು ಕಲೆಕ್ಷನ್ ಬಗ್ಗೆ ಹೇಳ್ತಾ ಇದ್ವಿ, 1/2 kg ಬರೋವರೆಗೂ ತಾವು ಮಾಡ್ಕೊಳ್ತೀರಿ, ಅದನ್ನ ಬರೋವರೆಗೂ ನೀವು ಅದೇ ರೀತಿ ಸರ್ಕಲ್ ಮಾಡ್ಕೊಳ್ಳೋದನ್ನು ಒಟ್ಟು ಕೊನೆಯಾಗಿ ನಮಗೆ 1/2 kg ಸ್ಯಾಂಪಲ್ ಅನ್ನ ಸಿಗಬೇಕು. ಈ ರೀತಿ ತಯಾರಾದ ಮಣ್ಣಿನ ಮಾದರವನ್ನ ಸ್ವಲ್ಪ ತೇವಾಂಶ ಜಾಸ್ತಿ ಇದ್ರೆ ನೀವು ಬಟ್ಟೆ ಅಥವಾ ಪೇಪರ್ ಮೇಲೆ ನೆರಳಲ್ಲಿ ಸ್ವಲ್ಪ ಒಣಗಿಸ್ಬೇಕಾಗುತ್ತೆ. ನೆರಳಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ನಂತರದಲ್ಲಿ ನಮ್ಮ ಲ್ಯಾಬಿಗೆ ಬಂದ್ರೆ, ನಮ್ಮ ಪ್ರಯೋಗಶಾಲೆಗೆ ಬಂದ್ರೆ ನಿಮಗೆ ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಕೊಡ್ತೇವೆ. ಈ ನಂತರದಲ್ಲಿ ನಮ್ಮಲ್ಲಿ ಈಗ ರೈತರಿಗೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ನಾವು ಮಣ್ಣಿನ ಪರೀಕ್ಷೆಯನ್ನ ಮಾಡ್ಕೊಡ್ತಾ ಇದ್ದೀವಿ. ಬರೀ ಮಣ್ಣಿನ ಪ್ರಧಾನ ಪೋಷಕಾಂಶಗಳು ನಿಮಗೆ ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ KL 45 ರೂಪಾಯಿಗೆ, ಆಮೇಲೆ ಮಣ್ಣಿನ ಸೂಕ್ಷ್ಮ ಪೋಷಕಾಂಶಗಳು ಬಂದು ಕಬ್ಬಿಣ, ಮ್ಯಾಂಗನೀಸ್, ಸತು, ತಾಮ್ರ ಬರೀ 35 ರೂಪಾಯಿಗೆ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಬೋರಾನ್ ಬರೀ 25 ರೂಪಾಯಿಗೆ ಒಟ್ಟು, ಮತ್ತು ನೀರಿನ ಪರೀಕ್ಷೆ ಕೂಡ 20 ರೂಪಾಯಿಗೆ ಮಾಡ್ಕೊಡ್ತಾ ಇದ್ದೀವಿ. ಸೊ ನಮ್ಮ ನೀವೆಲ್ಲ ಬಂದರೂ ಕೇವಲ ಮೈಕ್ರೋನ್ಯೂಟ್ರಿಯಂಟ್ ಎಲ್ಲದನ್ನೂ ಕೂಡ ನೀವು ಮಾಡಿಸಿದ್ರು ಕೂಡ 150 ರೂಪಾಯಲ್ಲಿ ಮುಗೀತದೆ. ತುಂಬಾ ನಿಖರವಾದ ಮಾಹಿತಿ ಮತ್ತು ನಿಖರವಾದ ಫಲಿತಾಂಶವನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಅದೇ ಥರ ಕೆಲವು ರೈತರು ನೀರಿನ ಪರೀಕ್ಷೆ ಹೇಗೆ ಮಾಡೋದು, ನೀರಿನ ಪರೀಕ್ಷೆಗೆ ಮಾದರಿ ಹೆಂಗೆ ಸಂಗ್ರಹಿಸೋದು ಅಂತಲೂ ಕೇಳ್ತಿರ್ತಾರೆ. ಸೊ ಅದಕ್ಕೆ ಒಂದು 2 ಪಾಯಿಂಟ್ಸ್ನ ಹೇಳ್ತೀನಿ. ತಾವು ಸಪೋಸ್ ಪಂಪ್ ಸೆಟ್ಸನ್ನು ಬೋರ್ವೆಲ್ನಲ್ಲಿ ಮುಖಾಂತರ ನೀರಾವರಿ ವ್ಯವಸ್ಥೆನ ಮಾಡಿಕೊಂಡಿದ್ರೆ ಪಂಪ್ ಸೆಟ್ಟನ್ನು 2 ಗಂಟೆವರೆಗೂ ಓಡಿಸಿ ನಂತರ ಬಂದಂಥ ಒಂದು ನೀರನ್ನು ಒಂದು ಬಾಟ್ಲಲ್ಲಿ ಸಂಗ್ರಹಿಸ್ಕೋಬೇಕಾಗುತ್ತೆ. ಆ ಸಂಗ್ರಹಿಸ್ತಕ್ಕಂಥ ನೀರನ್ನು ನಮ್ಮ ಒಂದು 24 hours ಒಳಗೆ ಇಲ್ಲಿ ನಮ್ಮ ಲ್ಯಾಬಿಗೆ ಬಂದು ಕೊಟ್ಟರೆ ನಾವು ಅದರಲ್ಲಿ ನೀರಿನ ಒಂದು pH ಅನ್ನು ಅಂದರೆ ರಸಸಾರವನ್ನು ಕಂಡಿಡ್ತೀವಿ, ಕ್ಲೋರೈಡ್ ಕಂಟೆಂಟನ್ನು, ಬೈಕಾರ್ಬೊನೇಟ್ ಕಂಟೆಂಟನ್ನೆಲ್ಲ ಕಂಡುಹಿಡಿದು ನಮಗೆ ನಾವು ಅದರ ರಿಸಲ್ಟನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಸೊ ಇದಿಷ್ಟು ನಮ್ಮ ಮಣ್ಣು ಮತ್ತು ನೀರು ಪರೀಕ್ಷಾ ಪ್ರಯೋಗಾಲಯದಲ್ಲಿ ನಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲ ರೈತರು ಇದನ್ನು ಸದುಪಯೋಗ ಪಡ್ಕೋಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರ ಸರ್. ಇದುವರೆಗೂ ಮಣ್ಣಿನ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದವರು ಶಿವಮೊಗ್ಗ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ರೇಖ್ಯಾ ನಾಯ್ಕ. ಅನಿವಾರ್ಯ ಕಾರಣಗಳಿಂದಾಗಿ ಕಾರ್ಯಕ್ರಮದ ಪ್ರಸಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು, ಅದಕ್ಕಾಗಿ ವಿಷಾದಿಸುತ್ತೇವೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಇದಾಗಿತ್ತು ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರೇ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಈಗ ಬದುಕು ಬಂಗಾರವಾಯಿತು ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಗಾಯಕಿ ವಾಣಿ ಜೈರಾಮ್.